ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಿಶಿನ ಬೇಸಾಯ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಹರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ಸರ್. ಅರಿಶಿನ ನಮ್ಮ ಮುಖ್ಯವಾದ ಒಂದು ಸಾಂಬಾರ ಬೆಳೆ, ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನಮ್ಮ ರೈತ ಬಾಂಧವರು ಕೂಡ ಎಲ್ಲೆಲ್ಲಿ ಆ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದಂಥ ಮಣ್ಣು ಮತ್ತು ಹವಾಗುಣ ಇದೆ ಅಂತಹ ಕಡೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ತಾವತ್ತು ಈ ಅರಿಶಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಅರಿಶಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಅರಿಶಿಣ ನಮಗೆ ಕೇವಲ ಒಂದು ನಮ್ಮ ಕೃಷಿಕರ ಆರ್ಥಿಕ ಮಟ್ಟವನ್ನು ಸುಧಾರಿಸುವಂತಹ ಒಂದು ವಾಣಿಜ್ಯ ಬೆಳೆ ಅಷ್ಟೇ ಅಲ್ಲ, ಇದು ನಮ್ಮ ಸಂಸ್ಕೃತಿ ಜೊತೆ, ನಮ್ಮ ಒಂದು ಧರ್ಮದ ಜೊತೆ, ನಮ್ಮ ದಿನನಿತ್ಯದ ಆಗುಹೋಗುಗಳ ಜೊತೆ ತನ್ನದೇ ಆದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸ್ಕೊಂಡಿರ್ತಕ್ಕಂಥ ಒಂದು ಬೆಳೆ ಅಂತ ನಾನು ಇದನ್ನು ಮೊದಲಿಗೆ ಹೇಳ್ತೀನಿ. ಇದು ನೋಡಿ, ನಾವು ಚಿಕ್ಕ ಹುಡುಗರು ಇದ್ದಾಗಿಂದ ನಾವು ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಒಂದು ಸಣ್ಣ ಗಾಯ ಆದರೂ ಕೂಡ ಮನೆಯಲ್ಲಿ ಮನೆ ಮದ್ದಾಗಿ ಆ ಗಾಯಕ್ಕೆ ಅರಿಶಿನ ಹಚ್ಚುವಂತೂ ಪದ್ಧತಿ ಇತ್ತು. ಈಗಲೂ ಕೂಡ ನೀವು ಹಳ್ಳಿಗಳ ಕಡೆ ಹೋದರೆ ಆ ಪದ್ಧತಿ ಇನ್ನೂ ಹಾಗೇ ಇದೆ. ಅಂದರೆ ಆಯುರ್ವೇದದಲ್ಲಿ ಕೂಡ ಅರಿಶಿನದ ಸಾಕಷ್ಟು ಉಪಯೋಗಗಳ ಬಗ್ಗೆ ತುಂಬ ಚರ್ಚೆ ಆಗಿದೆ, ತುಂಬ ದಾಖಲೆಗಳಿದೆ. ಅದು ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಅದನ್ನು ಈ ಕ್ಲಿನಿಕಲಿ ಇವ್ಯಾಲ್ಯುವೇಟ್ ಮಾಡಿ ಹೌದು ಇದು ಇಂತಿಂಥ ಕಾಯಿಲೆಗಳಿಗೆ ಆಗುತ್ತೆ ಅಂತ ದೃಢಪಡಿಸಿದ್ದಾರೆ. ಹಾಗಾಗಿ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಬೇಡಿಕೆ ಜಾಸ್ತಿ ಆಗಿದೆ. ಅದು ನೋಡಿ, ಬರೀ ಆರೋಗ್ಯವರ್ಧಕ ಅಷ್ಟೇ ಅಲ್ಲ, ಅದು ಸೌಂದರ್ಯವರ್ಧಕವೂ ಕೂಡ ಹೌದು. ನಮ್ಮ ಹೆಣ್ಣುಮಕ್ಕಳನ್ನ ನೀವು ನೋಡಿದ್ರೆ ಸಂಪ್ರದಾಯಿಕವಾಗಿ ಅರಿಶಿನದ ಬಳಕೆ ಸರ್ವೇ ಸಾಮಾನ್ಯ, ಅವ್ರ ಮುಖದ ಕಾಂತಿಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ, ಚರ್ಮದ ಕಾಂತಿಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ, ಈ ಅದು ಈಗ ಈ ಮುಖದಲ್ಲಿ ಬೇಡದೇ ಇರತಕ್ಕಂಥ ಕೂದಲುಗಳನ್ನ ತೆಗೆಯೋದಕ್ಕೂ ಕೂಡ ಹೇರ್ ರಿಮೂವರ್ ಆಗಿ, ನ್ಯಾಚುರಲ್ ಹೇರ್ ರಿಮೂವರ್ ಆಗಿ ಕೂಡ ಹೆಣ್ಮಕ್ಳು ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ಪದ್ಧತಿ ನಾವು ಕಾಣಬಹುದಾಗಿದೆ. ಮತ್ತೆ ನಮ್ಮ ಕೃಷಿಕರ ಒಂದು ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸುವಲ್ಲಿ ಕೂಡ ಇದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ಇದು ಬಹಳ ವಿಶಿಷ್ಟವಾದಂತಹ ಬೆಳೆ ಮತ್ತೆ ಬಹಳ ಮುಖ್ಯವಾದಂತಹ ವಾಣಿಜ್ಯ ಬೆಳೆ ನಮ್ಮ ದೇಶದಲ್ಲಿ. ಅದಕ್ಕೂ ಹೆಚ್ಚು ಈಗ ಅಂತಾರಾಷ್ಟ್ರೀಯ ಒಂದು ವಸ್ತುಸ್ಥಿತಿಯನ್ನು ನೋಡಿದ್ರೆ ನೀವು, ಸುಮಾರು 70%ಗಿಂತ ಜಾಸ್ತಿ ಉತ್ಪಾದನೆ ನಮ್ಮ ದೇಶದಿಂದ ಬರ್ತಾ ಇದೆ. ಸೊ ನಾವು ಈ ಒಂದು ಅರಿಶಿನವನ್ನು ಬೆಳೆದು ನಾನಾ ರಾಷ್ಟ್ರಗಳಿಗೆ ಇದನ್ನ ರಫ್ತು ಮಾಡ್ತಾ ಇದೀವಿ. ಅದೇ ನಮ್ಮ ದೇಶವನ್ನು ತೆಗೆದುಕೊಂಡ್ರೆ ಯಾವ್ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ ಸರ್? ಅತಿ ಹೆಚ್ಚು ಬೆಳೀತಕ್ಕಂತ ರಾಜ್ಯಗಳು ಅಂದ್ರೆ ಒಂದು ತೆಲಂಗಾಣ, ಆಮೇಲೆ ತಮಿಳ್ನಾಡು, ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ತುಂಬಾ ಅರಿಶಿನ ಬೆಳೀತಾರೆ, ಮತ್ತೆ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಗುಜರಾತ್. ಏನು ಉಷ್ಣತೆ ತುಂಬಾ ಕಡಿಮೆ ಇರೋ ಪ್ರದೇಶಗಳು ಬಿಟ್ಟು ಉಳಿದ ಎಲ್ಲಾ ಪ್ರದೇಶಗಳಲ್ಲೂ ಬೆಳೀತಾರೆ. ಈವನ್ ನಾರ್ತ್ ಈಸ್ಟ್, ಮಿಜೋರಾಂ, ಮೇಘಾಲಯ, ಅಸ್ಸಾಂ ಅಲ್ಲೂ ಕೂಡ ಇದೆ. ಯಾಕೆಂದ್ರೆ ಇದು ನಮ್ಮ ದೇಶದಲ್ಲಿ ಎಲ್ಲಾ ಜನಗಳು ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು, ಹಂಗಾಗಿ ಎಲ್ಲಾ ಪ್ರದೇಶದಲ್ಲೂ ಇದನ್ನು ಕಾಣಬಹುದು. ವಾಣಿಜ್ಯ ದೃಷ್ಟಿಯಲ್ಲಿ ಅತಿ ಹೆಚ್ಚು ಬೆಳೀತಾ ಇರ್ತದಂದ್ರೆ ನಮ್ಮ ತೆಲಂಗಾಣ, ಮಹಾರಾಷ್ಟ್ರ, ತಮಿಳ್ನಾಡು, ನಂತರದ ಸ್ಥಾನ ನಮ್ಮ ಕರ್ನಾಟಕದಲ್ಲಿದೆ ಸರ್. ಈಗ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಇದನ್ನ ಅಂತಾರೆ ಸರ್? ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಾ ಇರೋದು ಮೊದಲನೇದು ಚಾಮರಾಜನಗರ, ಎರಡನೇದು ಮೈಸೂರು, ಆಮೇಲೆ ಆ ಕಡೆ ನಾವು ಉತ್ತರ ಕರ್ನಾಟಕದ ಭಾಗ ಹೋದ್ರೆ ಬೆಳಗಾಮಲ್ಲಿ ತುಂಬಾ ಅರಿಶಿನದ ಪ್ರದೇಶ ಇದೆ, ಮತ್ತೆ ಈ ಕಡೆ ಬಿಜಾಪುರದಲ್ಲಿ ಸ್ವಲ್ಪ ಬೆಳೀತಾರೆ, ಬಾಗಲಕೋಟೆನಲ್ಲಿ ಮುಧೋಳ, ಜಮಖಂಡಿ, ರಬಕವಿ ಅಂತ ಎಲ್ಲ ಬರುತ್ತೆ, ಅಲ್ಲಿ ಸಾಂಪ್ರದಾಯಿಕವಾಗಿ ಅರಿಶಿನವನ್ನ ಬೆಳೀತಕ್ಕಂಥದ್ದನ್ನ ನಾವು ನೋಡಬಹುದು ಸರ್. ಅಂದ್ರೆ ಅರಿಶಿನವನ್ನ ಬೇಸಾಯ ಮಾಡಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೆಯದು, ಹವಾಗುಣ ಹೇಗಿರಬೇಕಾಗುತ್ತೆ ಸರ್? ಈಗ ಮೊದಲು ನಾವು ಒಂದು ಬೆಳೆಗೆ ಇಂಥದೇ ನಿರ್ದಿಷ್ಟವಾದಂತಹ ಮಣ್ಣು ಬೇಕು, ನಿರ್ದಿಷ್ಟವಾದಂತಹ ಹವಾಗುಣ ಬೇಕು ಅನ್ನೋದು ಒಂದು ಎಲ್ಲರೂ ಅನ್ಕೊಂಡಿರ್ತಿದ್ದು. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನೀವು ತುಂಬಾ ಸೂಕ್ತವಾಗಿ ನಿರ್ವಹಣಾ ಕೌಶಲ್ಯ ನಿಮ್ಮಲ್ಲಿ ಇದೆ ಅಂದ್ರೆ, ಯಾವ ಮಣ್ಣಲ್ಲಿ ಯಾವ ಹವಾಗುಣದಲ್ಲಿ ಯಾವ ಬೆಳೆನ ಯಾವಾಗ ಬೇಕಾದ್ರೂ ಬೆಳಿಬಹುದು. ಆದ್ರೆ ಈ ಒಂದು ಬೆಳೆಯನ್ನ ನಾವು ಈ ನೈಸರ್ಗಿಕವಾಗಿ ನೋಡೋದಾದ್ರೆ, ಅದಕ್ಕೆ ನಮಗೆ ಸಾಮಾನ್ಯವಾಗಿ ಈ ಜಿಗಟು ಮಣ್ಣುಗಳು ಆಗೋದಿಲ್ಲ. ಅದಕ್ಕೆ ಈ ಮರಳು ಮಿಶ್ರಿತ ಗೋಡ್ ಮಣ್ಣು ಮತ್ತೆ ಕೆಂಪು ಮಣ್ಣು, ಯಾಕೆ ಅಂದ್ರೆ ಅದರಲ್ಲಿ ಗಡ್ಡೆ ಒಂದು ನಮಗೆ ಎಕನಾಮಿಕ್ ಪಾರ್ಟ್ ಅಂತ ಕರಿತೀವಿ, ಅದು ಬಹಳ ಇಂಪಾರ್ಟೆಂಟ್ ಕೆಳಗಡೆ ಆರ್ಥಿಕವಾದಂತಹ ಭಾಗ. ಆ ಗಡ್ಡೆಯ ಒಂದು ಬೆಳೆಯೋದಿಕ್ಕೆ ಯಾವುದೇ ಒಂದು ಅಡೆತಡೆ ಇರಬಾರ್ದು. ಅದಕ್ಕೆ ನೀವು ತುಂಬಾ ಕಪ್ಪು ಮಣ್ಣಲ್ಲಿ ಬೆಳೆದ್ರೆ ಸಮಸ್ಯೆ ಆಗುತ್ತೆ, ಅದು ಅಷ್ಟು ಸುಲಭವಾಗಿ ಬೆಳೆಯೋದಿಕ್ಕೆ ಬಿಡಲ್ಲ. ಸ್ವಲ್ಪ ಮರಳು ಮಿಶ್ರಿತ ಗೋಡ್ ಮಣ್ಣಿದ್ರೆ ಸಡಿಲವಾಗಿರಬೇಕು, ಯಾವುದೇ ಅಡೆತಡೆ ಇರಬಾರ್ದು ಸರ್. ಆ ತರ ಮಣ್ಣುಗಳಲ್ಲಿ ಬೆಳಿಬಹುದು, ಇವನ್ ಕಪ್ಪು ಮಣ್ಣಲ್ಲೂ ಬೆಳಿಬಹುದು. ಅಲ್ಲಿ ಏನಂದ್ರೆ ನಮಗೆ ಈ ಏರಿಯೇಷನ್ ಅಂತೀವಿ, ಗಾಳಿ ಆಡಬೇಕು ಚೆನ್ನಾಗದಕ್ಕೆ, ಅದಕ್ಕೆ ಎತ್ತರದ ಮಡಿಗಳು ಮಾಡಿಕೊಂಡು ಹನಿ ನೀರಾವರಿ ಮಾಡಿಕೊಂಡು ಸುಮಾರು ಜನ, ಸಾಕಷ್ಟು ಜನ ರೈತರು ಬೆಳೀತಾ ಇರೋದನ್ನ ನಾವು ಕಾಣಬಹುದು ಸರ್. ಇನ್ನ ಯಾವುದೇ ಒಂದು ಬೇಸಾಯವನ್ನು ನಾವು ಮಾಡಬೇಕು, ಅದರಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ ಸುಧಾರಿತ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹೌದು, ಈ ಅರಿಶಿನ ಬೆಳೆಯಲ್ಲಿ ಲಭ್ಯವಿರುವಂತಹ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ ಸರ್, ಸಾಮಾನ್ಯವಾಗಿ ನಮ್ಮ ಒಂದು ಈ ದಕ್ಷಿಣದ ರಾಜ್ಯಗಳಲ್ಲಿ ಬಹಳಷ್ಟು ಜನ ರೈತರು ಈ ಸಾಂಪ್ರದಾಯಿಕ ತಳಿಗಳನ್ನೇ ಬೆಳೀತಾ ಇದ್ರು, ಅದು ಪದ್ಧತಿ ಹಂಗೆ ಬಂದಿದೆ. ಅದರಲ್ಲಿ ನೀವು ನೋಡ್ಬೋದು ಸೇಲಂ ಅಂತ ಒಂದು ತಳಿ ಇದೆ, ಆಮೇಲೆ ಈರೋಡ್ ಲೋಕಲ್ ಅಂತ ನಮ್ಮ ತಮಿಳ್ನಾಡು ಕರ್ನಾಟಕದಲ್ಲೂ ಬೆಳೀತಾ ಇದ್ದಾರೆ, ಆ ತಳಿ ಇದೆ. ಮತ್ತೆ ಆ ಕಡೆ ಹೋದ್ರೆ ನಾರ್ತ್ ಕರ್ನಾಟಕ ಉತ್ತರ ಭಾಗಕ್ಕೆ ಹೋದ್ರೆ ನಮಗೆ ಕಡಪ ಅಂತ ಒಂದು ತಳಿ ಬರುತ್ತೆ, ಅಮಲಾಪುರಂ ಅಂತ ಬರುತ್ತೆ. ಅಂದ್ರೆ ಈ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ತಳಿಗಳನ್ನ ನಮ್ಮ ರೈತರು ಬೆಳೀತಾ ಇದ್ದಿದ್ದು ವಾಡಿಕೆ. ಆದ್ರೆ ನಾವು ಇಳುವರಿಯನ್ನ ಜಾಸ್ತಿ ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ, ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕಾದಂತ ಜವಾಬ್ದಾರಿನೂ ಕೂಡ ಇದೆ. ಅದರ ಜೊತೆಗೆ ಅದರಲ್ಲಿ ಪ್ರಮುಖವಾದಂತ ಅಂಶ ಅಂದ್ರೆ ಕರ್ಕುಮಿನ್ ಅಂತ ಬರುತ್ತೆ ಸರ್. ಅದರ ಔಷಧೀಯ ಗುಣಗಳಿಗೆ ಕಾರಣವಾದಂತಹ ಒಂದು ರಾಸಾಯನಿಕ ವಸ್ತು ಆ ಅರಿಶಿನದಲ್ಲಿರ್ತಕ್ಕಂಥದ್ದು ಕರ್ಕುಮಿನ್. ಅದು ಹೆಚ್ಚಿರ್ತಕ್ಕಂತ ಒಂದು ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಿದೀವಿ ನಾವು. ಆಲ್ರೆಡಿ ಸುಮಾರು ತಳಿಗಳಿದೆ. ಇವನ್ನ ಬೆಳೆದ್ರೆ ನೀವು ಅಂತಾರಾಷ್ಟ್ರೀಯ ಮಾರ್ಕೆಟಿಂಗ್ ನಾವು ರಫ್ತು ಮಾಡಬೇಕು ಅಂದ್ರೆ ಅವರು ಈ ಎಲ್ಲಾ ಅಂಶಗಳನ್ನು ನೋಡ್ತಾರೆ ಸರ್, ಉತ್ಪಾದಕತೆ, ಇಳುವರಿ, ಕರ್ಕುಮಿನ್ ಅಂಶ, ಅದರಲ್ಲಿ ಸುಗಂಧ ತೈಲದ ಅಂಶನೂ ಕೂಡ ನೋಡ್ತಾರೆ. ಈ ಒಂದು ಅಂಶಗಳನ್ನ ಇಟ್ಕೊಂಡು ನಮ್ಮ ದೇಶದಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡಿ ಅನೇಕ ಸುಧಾರಿತ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ನಮ್ಮ ರೈತರು ಅಕ್ಸೆಪ್ಟ್ ಮಾಡ್ಕೊಂಡು ಸ್ವೀಕರಿಸಿಕಂತ ತಳಿಗಳು ಅಂದ್ರೆ ನಮ್ಮ ಭಾರತೀಯ ಸಾಂಬಾರ್ ಬೆಳೆ ಸಂಶೋಧನಾ ಮಂಡಳಿ ಕ್ಯಾಲಿಕಟ್ ಅಲ್ಲಿ ಇದೆ. ಅವರು ಈಗ ಒಂದು ಕಳೆದ ಒಂದು 5-6 ವರ್ಷದಲ್ಲಿ ಬಿಡುಗಡೆ ಮಾಡಿದಂತಹ ಪ್ರತಿಭಾ ಅಂತ ಒಂದು ತಳಿ ಇದೆ ಸರ್, ತುಂಬಾ ಉತ್ಕೃಷ್ಟ ಗುಣಮಟ್ಟ, ಅದರ ಬಣ್ಣನೂ ಕೂಡ ಚೆನ್ನಾಗಿದೆ, ಅದರ ಕರ್ಕುಮಿನ್ ಕಂಟೆಂಟ್ ಕೂಡ ಸುಮಾರು 5.5% ಅಷ್ಟು ಇದೆ. ಮತ್ತೆ ಇನ್ನೊಂದು ಪ್ರಗತಿ ಅಂತ ಇನ್ನೊಂದು ತಳಿಯನ್ನ ಇತ್ತೀಚೆಗೆ ಡೆವಲಪ್ ಮಾಡಿದ್ದಾರೆ. ಅದರದ್ದು ವಿಶೇಷ ಏನು ಅಂದ್ರೆ 6 ತಿಂಗಳಲ್ಲಿ ಮುಗಿದೋಗುತ್ತೆ ಸರ್. ಸಾಧಾರಣವಾಗಿ ಅರಿಶಿನ ಅಂದ್ರೆ ನಮಗೆ 9-10 ತಿಂಗಳು ಆಗುತ್ತೆ. ಆದ್ರೆ ನಾವು ಇತ್ತೀಚೆಗೆ ನೀವು ಹವಾಮಾನ ವೈಪರೀತ್ಯ ಆಗೋದೆಲ್ಲ ನೋಡಿದ್ರೆ ಮತ್ತೆ ನಮಗೆ ನೀರಿನ ಕೊರತೆ ಲಭ್ಯತೆ ಎಲ್ಲ ನಾವು ನೋಡಿದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿ, ಉತ್ಪಾದಕತೆ ಮತ್ತೆ ಗುಣಮಟ್ಟ ಇದನ್ನ ಕಾಪಾಡ್ಕೊಂತ ತಳಿಗಳು ಅಂದ್ರೆ ನೀವು 3 ತಿಂಗಳು ಒಂದು ಕೃಷಿಕನಿಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಲೇಬರ್ ಉಳಿತಾಯ ಆಗುತ್ತೆ, ಅಷ್ಟು ಸಂಪನ್ಮೂಲಗಳು ಉಳಿತಾಯ ಆಗುತ್ತೆ. ಆ ದೃಷ್ಟಿಯಿಂದ ಪ್ರಗತಿ ಅನ್ನೋ ಒಂದು ತಳಿ ಬಹಳ ಒಂದು ಅತ್ಯುತ್ತಮವಾದಂತಹ ತಳಿ. ಮತ್ತೆ ಅಲ್ಲೆಪಿ ಸುಪ್ರೀಂ ಅಂತ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅದ್ರದ್ದು ಕಲರ್ ಸ್ವಲ್ಪ ಈ ಕ್ಯಾರೆಟ್ ಕಲರ್ ತರ ಬರುತ್ತೆ ಸರ್, ಆರೆಂಜ್ ಎಲ್ಲೋಯಿಶ್ ಇರುತ್ತೆ. ಸೊ ವೆರಿ ಆಕರ್ಷಕವಾದಂತಹ ಬಣ್ಣ ಇರುತ್ತೆ, ಜೊತೆಗೆ ಅದರಲ್ಲಿ ಸುಗಂಧ ತೈಲದ ಅಂಶ ಕೂಡ ಜಾಸ್ತಿ ಇದೆ. ಹಾಗಾಗಿ ಅಲ್ಲೆಪಿ ಸುಪ್ರೀಂ ಅನ್ನೋದನ್ನ ಈ 3 ತಳಿಗಳನ್ನ ನಮ್ಮ ಭಾರತೀಯ ಸಾಂಬಾರ್ ಮಂಡಳಿಯವರು ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ತಮಿಳ್ನಾಡು ಕೂಡ ಒಂದು ಪ್ರಮುಖವಾದಂತಹ ಒಂದು ರಾಜ್ಯ. ಅಲ್ಲಿ ತಮಿಳ್ನಾಡು ಕೃಷಿ ವಿಶ್ವವಿದ್ಯಾನಿಲಯ ಕೂಡ CO1 ಅಂತ ಒಂದು ಈ ತಳಿಗಳು ಏನಪ್ಪ ಅಂದ್ರೆ ನಮ್ಮ ಸಾಂಪ್ರದಾಯಿಕವಾಗಿ ರೈತರ ಹತ್ರ ಏನಿತ್ತುವೋ ಅವನ್ನೇ ತಗೊಂಡೋಗಿ ಸುಧಾರಣೆ ಮಾಡಿ ಮತ್ತೆ ವಾಪಸ್ ಬಿಡುಗಡೆ ಮಾಡಿರೋದು ಸರ್. ಅದೇನು ನಾವು ರೀಕ್ರಿಯೇಟ್ ಮಾಡಿಲ್ಲ, ಒಂದು ವಸ್ತಕ್ಕೆ ಸೃಷ್ಟಿ ಮಾಡಿಲ್ಲ. ಅದರಲ್ಲಿ ನಾವು ಯಾವ್ದು ಚೆನ್ನಾಗಿದೆ ಆಯ್ಕೆ ಮಾಡಿದೀವಿ, ಅದು ಸ್ವಲ್ಪ ಸುಧಾರಣೆಯಾಗಿ ಅಂತವನ್ನ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಮತ್ತೆ BSR-1 ಮತ್ತೆ BSR-2 ಅಂತ 2 ತಳಿಗಳನ್ನ ಕೂಡ ಬಿಟ್ಟಿದ್ದಾರೆ, ಅವು ಕೂಡ ಚೆನ್ನಾಗಿ ಬರ್ತಾ ಇದೆ. ಇನ್ನು ಒರಿಸ್ಸಾದಲ್ಲಿ ಬೇರೆ ಅಲ್ಲಿ ಸುಮಾರು ರೋಮಾ, ಸುರೋಮಾ, ರಂಗ ಅನ್ನೋ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ಕೇರಳ ಪಾಪ್ಯುಲರ್ ನಿಮಗೆ. ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಅಂಶ ಏನ್ ನೋಡ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕೇರಳದಿಂದ ಅರಿಶಿನ ಬಂದಿದೆ ಅಂದ್ರೆ ಹೆಚ್ಚು ಪ್ರಿಫರೆನ್ಸ್ ಸರ್. ಅದಕ್ಕೆ ಒಂದೇ ಒಂದು ಕಾರಣ ಇದೆ ಸರ್. ಏನದು? ಕೇರಳದಲ್ಲಿ ಮಣ್ಣಿನ ನಾವು ಗುಣಗಳನ್ನ ಅವಲೋಕನೆ ಮಾಡಿದಾಗ ಅಲ್ಲಿ ರಸಸಾರ, ಅದು ಅಸಿಡಿಕ್ ಸಾಯಿಲ್ ಅಂತೀವಿ ನಾವು, ಜಾಸ್ತಿ ಮಳೆ ಬಿದ್ದು ಜಾಸ್ತಿ ಹೆವಿ ರೈನ್ ಮಳೆ ಜಾಸ್ತಿ ಬೀಳೋದ್ರಿಂದ ಅಲ್ಲಿ ಸಾಮಾನ್ಯ 6-6.5 ನಮಗೆ ಈ ರಸಸಾರ ಬರುತ್ತೆ, ಆಮ್ಲೀಯ ಮಣ್ಣು ಇರುತ್ತೆ. ಆಮ್ಲೀಯ ಮಣ್ಣಿನಲ್ಲಿ ಮತ್ತೆ ಅಲ್ಲಿ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಇರುತ್ತೆ ಸರ್. ನಾವು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಎರಡು ಅಂಶಗಳು, ಮಣ್ಣಿನ ಆಮ್ಲೀಯತೆ ಮತ್ತೆ ಮಣ್ಣಿನ ರಸಸಾರ ಮತ್ತೆ ಸಾವಯವ ಇಂಗಾಲ, ಇದು ಮೂರುನು ಈ ಕರ್ಕುಮಿನ್ ಅಂತ ನಾನು ಏನು ಹೇಳಿದ್ನಲ್ಲ ಅದು ಹೆಚ್ಚಿಗೆ ಬರೋದಕ್ಕೆ ಕಾರಣ. ನಾವು ಉದಾಹರಣೆಗೆ ಈ ಪ್ರತಿಭಾ ತಳಿನ ನೀವು ಕೇರಳದಲ್ಲಿ ಬೆಳೆದಿರೋ ಪ್ರತಿಭಾ ತಳಿ ಮತ್ತೆ ಕರ್ನಾಟಕ ನಮ್ಮ ಮೈಸೂರು ಚಾಮರಾಜನಗರದಲ್ಲಿ ನಾವೆರಡನ್ನು ಹೋಲಿಕೆ ಮಾಡಿ ನೋಡಿದಾಗ ಕೇರಳದ್ದೇ ಶ್ರೇಷ್ಠ ಅನ್ಸುತ್ತೆ. ಅದು ನೈಸರ್ಗಿಕವಾದಂತಹ ಅದಕ್ಕೆ ಏನೇನು ಬೇಕೋ ಆ ಒಂದು ಅಂಶಗಳಿದೆ. ಇಲ್ಲೂ ಕೂಡ ಆ ಅಂಶಗಳನ್ನ ನಾವು ಮರುಸೃಷ್ಟಿ ಮಾಡಿ ನಿರ್ವಹಣೆಯಲ್ಲಿ ಸರಿಯಾದ ನಿರ್ವಹಣೆ ಮಾಡೋದ್ರಿಂದ ಅಷ್ಟೇ ಕರ್ಕುಮಿನ್ ಪಡೆಯೋದು ಸಾಧ್ಯ ಇದೆ. ಮತ್ತೆ ಇದ್ರ ಜೊತೆಗೆ ಲಕ್ನೋದಲ್ಲಿ ಒಂದು ಸಂಸ್ಥೆ ಇದೆ ಸರ್, CSIR. ಸೊ ಅವರು ಒಂದು ಇದು ತಳಿನ ರಿಲೀಸ್ ಮಾಡಿದ್ದಾರೆ ಹೊಸದಾಗಿ, ಪೀತಾಂಬರ್ ಅಂತ ಅದರ ಹೆಸರು. ಬಟ್ ಏನಾಗಿದೆ ಸರ್ ಅಂದ್ರೆ ಅದರಲ್ಲಿ ನಮ್ಮ ದೇಶದಲ್ಲಿ ಇರತಕ್ಕಂತ ಎಲ್ಲಾ ತಳಿಗಳಿಗಿಂತ ಅತಿ ಹೆಚ್ಚು ಕರ್ಕ್ಯುಮಿನಾಯ್ಡ್ ಕಂಟೆಂಟ್ ಇರುತ್ತೆ ಆ ಒಂದು ತಳಿಯಲ್ಲಿ. ಆದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಜೋತ್ಪಾದನೆ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿಲ್ಲ ಆ ತಳಿ ಇದು. ಸೊ ಅದರ ಲಭ್ಯತೆದು ಒಂದು ಪ್ರಶ್ನೆ ಆಗಿ ಉಳಿದಿದೆ. ನಾವು ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ಅದನ್ನ ನಾವು ತೋರಿಸ್ಕೊಂಡು ಜನರಿಗೆ ಹಂಚಬೇಕು ಅನ್ನೋ ಒಂದು ಆಶಯ ನಮ್ದಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಕೂಡ ಕಂಟಿನ್ಯೂ ಆಗುತ್ತೆ. ಲಕ್ನೋದ ಸಿಮ್ಯಾಪ್ ಸಂಸ್ಥೆ, ಸಿಮ್ಯಾಪ್ ಸಂಸ್ಥೆಯವರು ಸರ್ ಅವರು ಮಾಡಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಈ ಒಂದು ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ತುಂಬಾ ಉತ್ತಮವಾದಂತಹ ತಳಿಗಳು ಅಂದ್ರೆ ಪ್ರತಿಭಾ ಮತ್ತೆ ಪ್ರಗತಿ, ಇದೆರಡು ರೈತರು ಕೂಡ ಧಾರಾಳವಾಗಿ ಶಿಫಾರಸು ಮಾಡಬಹುದು. ಮತ್ತೆ ಇದರಲ್ಲೂ ಕೂಡ ಇದೇ ಸಮಸ್ಯೆ ಇತ್ತು ಸರ್, ಬಿತ್ತನೆ ಅರಿಶಿನದ್ದು ಕೊಂಬಿಂದನೆ ಲಭ್ಯತೆ ಪ್ರಶ್ನೆ ಇತ್ತು. ಅದಕ್ಕೆ ನಾವು ಯೂನಿವರ್ಸಿಟಿಯಿಂದ ಏನ್ ಮಾಡಿದ್ವಿ, 30-35 ಎಕರೆ ರೈತರುಗಳನ್ನೇ, ಕೃಷಿಕರನ್ನೇ, ಆಸಕ್ತ ರೈತರನ್ನ ಆಯ್ಕೆ ಮಾಡಿ ಅವರಿಗೆ ಮೂಲ ಒಂದು ಬಿತ್ತನೆ ಈ ತಳಿಗಳನ್ನ ತರಿಸ್ಕೊಟ್ಟು ನಾವು ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಈ ಸರಿ ಮಾಡಿಸಿದ್ವಿ ಸರ್. ಸೊ ಯಾವುದೇ ಈಗ ಕೇಳುಗರಾಗ್ಲಿ ಯಾವುದೇ ಕೃಷಿಕರಾಗ್ಲಿ ಅವರಿಗೆ ಆಸಕ್ತಿ ಇದ್ರೆ ಇದೇ ತಳಿ ಬೇಕು ಅಂತ ನಮ್ಮ ವಿಶ್ವವಿದ್ಯಾಲಯನ ಅದರಲ್ಲೂ ಮೈಸೂರು ಕಾಲೇಜಿನ ನಮ್ಮ ಇದನ್ನ ಸಂಪರ್ಕ ಮಾಡಿದ್ರೆ ನಾನು ಕಡೆಯಲ್ಲಿ ನಂಬರ್ ಕೊಡ್ತೀನಿ. ಸೊ ಯಾರಿಗೆ ಬಿತ್ತನೆ ಬೇಕಾದ್ರೂ ನಾವು ಕೊಡೋ ಅಷ್ಟು ಶಕ್ತರಾಗಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇನ್ನ ಮುಖ್ಯವಾಗಿ ಇದರ ಆರ್ಥಿಕ ಭಾಗ ಮಣ್ಣಲ್ಲಿ ಇರೋದ್ರಿಂದ ಭೂಮಿಯ ತಯಾರಿಕೆ ಬಹಳ ಮುಖ್ಯವಾಗುತ್ತೆ. ಹೌದು ಸರ್. ಈ ಭೂಮಿಯನ್ನ ತಯಾರು ಮಾಡುವಾಗ ಏನೇನು ಅಂಶಗಳಿಗೆ ಒತ್ತನ್ನು ಕೊಡಬೇಕಾಗತ್ತೆ ಅಂತೀರಿ ಸರ್? ಯಾವುದೇ ಒಂದು ಬೆಳೆನಲ್ಲಿ ನೀವು ಉತ್ಕೃಷ್ಟವಾದ ಗುಣಮಟ್ಟ, ಅತ್ಯಧಿಕ ಎಕರೆವಾರು ಇಳುವರಿ ಪಡಿಬೇಕು ಅಂದ್ರೆ ಆ ಮಣ್ಣಿನ ಸತ್ವ, ಆ ಮಣ್ಣಿನಲ್ಲಿ ಎಷ್ಟಿದೆ ಮತ್ತೆ ನಾವು ಆ ಗಿಡಕ್ಕೆ ಅದಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಯಾವ್ಯಾವ ಹಂತದಲ್ಲಿ ಅದು ಏನೇನು ಬೇಕಾಗುತ್ತೆ ಅನ್ನೋದು ಹರ್ತ್ಕೊಂಡು ಕೊಟ್ರೆ ನಾವು ನಿಜವಾಗ್ಲೂ ಒಂದು ಒಳ್ಳೆ ಒಂದು ಸಫಲತೆಯನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಈ ಒಂದು ನಾನು ಆಗ್ಲೇ ಮೊದಲೇ ಹೇಳಿದಾಗೆ ಗೋಡು ಮಣ್ಣು, ಕೆಂಪು ಗೋಡು ಮಣ್ಣು, ಮರಳು ಮಿಶ್ರಿತ ಗೋಡು ಮಣ್ಣು, ಇದು ಬಹಳ ಅನುಕೂಲ. ಮತ್ತೆ ಈ ಮಣ್ಣಿನ ನೀವು ಕೂಡ ಹೇಳಿದ್ರೆ ಸಾವಯವ ಇಂಗಾಲ ಜಾಸ್ತಿ ಇರಬೇಕು ಅಂತ, ಸಾವಯವ ಇಂಗಾಲ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ಅದನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯತೆ ಇದೆ. ಕೊಟ್ಟಿಗೆ ಗೊಬ್ಬರ ಈ ಹಿಂಡಿಗಳು, ಬೇವಿನ ಹಿಂಡಿ ಅಥವಾ ಒಂಗೆ ಹಿಂಡಿ ಅಥವಾ ಈ ಶುಗರ್ ಕೇನ್ ಕಬ್ಬಿಂದು ರವದಿ ಎಲ್ಲ ಬರ್ತದೆ, ಎಲ್ಲ ಫ್ಯಾಕ್ಟ್ರಿಯಿಂದ ವೇಸ್ಟ್ ಬಂದಿರುತ್ತೆ, ಅದನ್ನು ಹಾಕ್ಬೋದು ಅಥವಾ ಬೂದಿ ಹಾಕ್ಬೋದು. ಸೊ ಸಾಕಷ್ಟು ಅವಕಾಶಗಳಿದೆ. ಸೊ ಸಾವಯವ ಇಂಗಾಲ ಒಂದು ಮಣ್ಣನ್ನ ಹೆಚ್ಚಿಸೋದು. ಅದ್ರ ನಂತರ ನಾವು ಬೇವಿನ ಹಿಂಡಿ ಕೊಡ್ಲೇಬೇಕಾಗುತ್ತೆ ಕಡ್ಡಾಯವಾಗಿ. ಕಾರಣ ಏನು ಅಂದ್ರೆ ಸರ್, ಬೇವಿನ ಹಿಂಡಿ ಬರೀ ಪೋಷಕಾಂಶದ ಮೂಲ ಅಲ್ಲ, ಅದರಲ್ಲಿ ನಮಗೆ ಮಣ್ಣಿನಿಂದ ಬರ್ತಕ್ಕಂತ ಕೆಲವು ಕೀಟಗಳು ರೋಗಗಳು ಕಡಿಮೆ ಆಗುತ್ತೆ. ಇದಕ್ಕೆ ಏನು ಗೊಣ್ಣೆ ಹುಳು ಬರುತ್ತೆ, ಕೆಳಗಡೆ ಬೇರು ತಿನ್ನೋ ಹುಳು ಬರುತ್ತೆ, ಆಮೇಲೆ ಇದಕ್ಕೆ ಕೆಳಗಡೆ ಗಡ್ಡೆಗಳು ಕೊಳೆ ರೋಗ ಬರುತ್ತೆ ಕೊನೆಯಲ್ಲಿ. ಸೊ ಅವುಗಳ ಒಂದು ದೃಷ್ಟಿ ನಾವು ಮನಸ್ಸಲ್ಲಿ ಬಳಸ್ಕೋಬಹುದು. ನಿಯಂತ್ರಣಕ್ಕೂ ಕೂಡ ಅನುಕೂಲ ಆಗುತ್ತೆ ಬೇವಿನ ಹಿಂಡಿ ಬಳಸೋದ್ರಿಂದ. ಅದ್ರ ಜೊತೆಗೆ ನೀವು ಕೇಳಿರ್ಬೋದು ಇತ್ತೀಚೆಗೆ ಈ ಸಾವಯವ ಮೂಲದ ಜೈವಿಕ ಗೊಬ್ಬರಗಳು ಬರ್ತವೆ, ಜೀವಾಣು ಗೊಬ್ಬರಗಳು ಅಂತ, ನೀವು ಟ್ರೈಕೋಡರ್ಮಾ ಅಂತ ಕೇಳಿ, ಸೂಡೋಮನಾಸ್ ಅಂತ ಕೇಳಿದಿರಿ. ಇವನು ಅಷ್ಟೇನೆ, ನಿಮಗೆ ಬೆಳವಣಿಗೆಯನ್ನು ಪ್ರಚೋದನೆಯನ್ನು ಕೂಡ ಮಾಡುತ್ತೆ ಮತ್ತೆ ನಿಮಗೆ ರೋಗ ಕೀಟಗಳು ಕಡಿಮೆ ಆಗೋ ತರ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಈ ಮಣ್ಣಿಗೆ ಇದನ್ನೆಲ್ಲ ನಾವು ನಾಟಿ ಪೂರ್ವದಲ್ಲೇನೆ ಇದನ್ನ ನಾವು ಮೌಲ್ಯ ವರ್ಧಿಸಿ ಕೊಟ್ಟಿಗೆ ಗೊಬ್ಬರದ ಜೊತೆ ಹಾಕೊಂಡು ಬೇವಿನ ಹಿಂಡಿ ಬಳಸಿ ಈ ಜೀವಾಣು ಗೊಬ್ಬರಗಳನ್ನ ಹಾಕೊಂಡ್ರೆ ಒಳ್ಳೇದು ಸರ್. ಸಾಮಾನ್ಯವಾಗಿ ಅರಿಶಿನಕ್ಕೆ ನಮಗೆ ಇದು ಗಡ್ಡೆ ಆಗಿರೋದ್ರಿಂದ, ಶುಂಠಿ ಆಯ್ತು, ಅರಿಶಿನ ಆಯ್ತು, ಬಾಳೆ ಆಯ್ತು, ಹೆಚ್ಚು ಒಂದು ಪೋಷಕಾಂಶಗಳನ್ನ ಬೇಡ ಅಂತ ಬೆಳೆಗಳು. ಹೌದೌದು. ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೇದು ಸಾವಯವ ಗೊಬ್ಬರಗಳನ್ನ. ಈಗ ನಾವು ಸಾಧಾರಣವಾಗಿ ಒಂದು ಎಕರೆಗೆ ನಾವು ಕನಿಷ್ಠ ಒಂದು 10-15 ಟನ್ ಆದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು. ಸೊ ಅದಕ್ಕೆ ಬೇರೆ ಒಂದು ಪರ್ಯಾಯ ಇಲ್ಲ ಸರ್. ಅಂದ್ರೆ ನಾಟಿಗಿಂತ ಮುಂಚೆ ಒಂದು 3 ವಾರ ಮುಂಚಿತವಾಗಿ ಎರಡು 3 ವಾರ ಮುಂಚೆ ಚೆನ್ನಾಗಿ ಮಿಶ್ರ ಮಾಡಿ ಅದನ್ನ ಹಾಕಿದ್ರೆ ಒಳ್ಳೇದು ಸರ್. ಅದ್ರ ಜೊತೆಗೆ ನೀವು ಇನ್ನ ಅದರ ಬೆಳವಣಿಗೆ ಹಂತಗಳು ನೋಡಿಕೊಂಡು ಏನೇನು ನಾವು ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಿದೀವಿ ಅದನ್ನು ಕೂಡ ಬಳಕೆ ಮಾಡಬಹುದು ಸರ್. ಇನ್ನ ಈ ಅರಿಶಿನ ಬೆಳೆಯನ್ನ ಪ್ರಾರಂಭ ಮಾಡೋದಕ್ಕೆ ಯಾವ ಸಮಯ ಸೂಕ್ತ ಅಂತೀರಿ ಸರ್? ಈಗ ನಮ್ಮ ಈ ಮಳೆ ಪೂರ್ವ ಮುಂಗಾರು ಎಲ್ಲೆಲ್ಲಿ ಆಗ್ತಕ್ಕಂಥ ಪ್ರದೇಶಗಳಿದೆ, ಉದಾಹರಣೆಗೆ ಮೈಸೂರು ಆಯಿತು, ಚಾಮರಾಜನಗರ ಆಯಿತು, ಇಲ್ಲಿ ನಮಗೆ ಸಾಮಾನ್ಯ ಏಪ್ರಿಲಲ್ಲೇ ಪೂರ್ವ ಮುಂಗಾರು ಬರೋದು ವಾಡಿಕೆ ಇದೆ ಸರ್. ಸೊ ಆದ್ರಿಂದ ಈ ಭಾಗದಲ್ಲಿ ಏಪ್ರಿಲಲ್ಲೇ ಪ್ರಾರಂಭ ಮಾಡ್ತಾರೆ, ಏಪ್ರಿಲ್ ಮೇ. ಅದು ನಮ್ಮ ನಾರ್ತ್ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಮಳೆ ಲೇಟು ಸರ್, ಪೂರ್ವ ಮುಂಗಾರು ಬರಲ್ಲ. ಸೊ ಹಾಗಾಗಿ ಆ ಬೆಳಗಾಮು ಮತ್ತೆ ಬಾಗಲಕೋಟೆ ಅಲ್ಲೆಲ್ಲ ಜೂನ್, ಬಟ್ ಜೂನ್ ಮುಗಿದ ಮೇಲೆ ಹಾಕೋದು ಒಳ್ಳೆ ಪದ್ಧತಿ ಅಲ್ಲ ಸರ್. ಇಳುವರಿನೂ ಕಡಿಮೆ ಆಗುತ್ತೆ ನಮಗೆ, ಮತ್ತೆ ಕೀಟ ರೋಗದ ಸಮಸ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಬಿತ್ತನೆ ಕುಂಭ ಎಷ್ಟೆಷ್ಟು ಬೇಕಾಗಬಹುದು ಅಂತೇಳಿ ಸರ್? ನೋಡಿ, ಇಲ್ಲಿ ಎರಡು ರೀತಿಯ ವ್ಯವಸ್ಥೆ ಇದೆ ಸರ್. ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಈ ಬಿತ್ತನೆ ಕೊಂಬುಗಳನ್ನ ಸುಮಾರು 1 ಎಕರೆಗೆ 8-10 ಕ್ವಿಂಟಲ್ ಅಷ್ಟು ಬಳಕೆ ಮಾಡ್ತಾ ಇದಾರೆ. ಅಂದ್ರೆ ಈಗ ನೋಡಿ, ಬಿತ್ತನೆ ಕಂಬಿಗೆ ಏನಾದ್ರೂ ತುಂಬಾ ಬೇಡಿಕೆ ಇದೆ ಅಂತ ಆದ್ರೆ 10 ಕ್ವಿಂಟಲ್ ಬಿತ್ತನೆ ಕೊಂಬು ತಮಗೆ ಬೇಕು ಅಂದ್ರೆ 3,000 ರೂಪಾಯಿ ರೇಟ್ ಇದ್ರು ಬರೀ 30,000 ದುಡ್ಡು ಬರೀ ಬಿತ್ತನೆ ಕೊಂಬಿಗೆ ಹೋಗುತ್ತೆ. ಜೊತೆಗೆ ಸಾಕಷ್ಟು ಬೇಡಿಕೆನೂ ಅಲ್ಲಿ ಸೃಷ್ಟಿಯಾಗುತ್ತೆ ಬಿತ್ತನೆ ಸಮಯದಲ್ಲಿ. ಹೌದು ಸರ್. ಸೊ ಈ ಒಂದು ಪರಿಸ್ಥಿತಿನ ನಾವು ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ, ನಮ್ಮ ವಿಶ್ವವಿದ್ಯಾನಿಲಯದಿಂದ ಸತತವಾಗಿ 1-4 ವರ್ಷದಿಂದ ನಾವು ಒಂದು ಸಂಶೋಧನೆ ಮಾಡಿದ್ವಿ. ಸೊ ಈ ಬಿತ್ತನೆ ಕೊಂಬಿನ ಅವಶ್ಯಕತೆಯನ್ನ ಏನಾದ್ರೂ ಕಡಿಮೆ ಮಾಡಬಹುದು ಅಂತ ನೋಡಿದ್ವಿ. ಸೊ ಅದಕ್ಕೆ ಏನ್ ಮಾಡಿದ್ವಿ, ನೀವು ಈಗ ನೀವು ಭತ್ತದಲ್ಲಿ ಕೇಳಿದಿರಿ ಶ್ರೀ ಪದ್ಧತಿ ಅಂತ ಬಂದಿದೆ, ಕಬ್ಬಿನಲ್ಲಿ ಕೇಳಿದಿರಿ ಆ ಒಂದೊಂದು ಕಣ್ಣುಗಳನ್ನ ತೆಗೆದು ಸಸಿ ಮಾಡಿ ನಾಟಿ ಮಾಡ್ತಕ್ಕಂತ ವಿಧಾನ, ಅದೇ ಒಂದು ಮೂಲವನ್ನ ನಾವು ಈ ಬೆಳೆಗೂ ಕೂಡ ಅನ್ವಯಿಸಿ, ಇದರಲ್ಲೂ ಕೂಡ ನೀವು ಒಂದು ಬಿತ್ತನೆ ಕೊಂಬು ತಗೊಂಡ್ರೆ ಅದ್ರಲ್ಲಿ ಸಾಕಷ್ಟು ಕಣ್ಣುಗಳಿರುತ್ತೆ. ನಾವು ಅದನ್ನ ಏನ್ ಮಾಡಿದ್ವಿ, ಕತ್ತರಿಸಿ ತುಂಡು ತುಂಡುಗಳು ಮಾಡಿ ಒಂದೊಂದು ಕಣ್ಣಲ್ಲಿ ಒಂದೊಂದು ಬಿತ್ತನೆ ಇದರಲ್ಲಿ ಎರಡೆರಡು ಕಣ್ಣುಗಳಿರೋ ತರ ಕತ್ತರಿಸ್ಬಿಟ್ಟು ಅದನ್ನ ನಾವು ಸಸಿ ಮಾಡಿಕೊಂಡು ನಾಟಿ ಮಾಡೋದಕ್ಕೆ ಉಪಯೋಗಿಸ್ತೀವಿ ಸರ್. ಇದರಲ್ಲಿ ಏನ್ ನೀವು ಕೇಳ್ಬಹುದು, ಏನ್ ಅಡ್ವಾಂಟೇಜ್ ಆಗ್ಬೋದು ಸರ್? ಇದ್ರಲ್ಲಿ ಪ್ರಮುಖವಾಗಿ ಏನಂದ್ರೆ, ನಿಮಗೆ ಈಗ ನಾನು 10 ಕ್ವಿಂಟಲ್ ಅಂತ ಹೇಳಿದೆ ಸಾಂಪ್ರದಾಯಿಕವಾಗಿ ಮಾಡಲ್ಲ, ಈ ಒಂದು ಪದ್ಧತಿನಲ್ಲಿ ನೀವು ಟ್ರೇ ಮೆಥಡ್ ಅಲ್ಲಿ ಸಸಿ ಮಾಡ್ಕೊಂಡು ಮಾಡಿದ್ರೆ 2-2 ಕ್ವಿಂಟಲ್ ಸಾಕು ಸರ್. ಎಕರೆಗೆ ನೀವು 75-80% ಬಿತ್ತನೆ ಉಳಿಸಬಹುದು. ಇನ್ನೊಂದು, ಬಿತ್ತನೆ ಉಳಿಸೋದಕ್ಕಿಂತ ಹೆಚ್ಚಾಗಿ ನಿಮಗೆ ಗುಣಮಟ್ಟದ ಬಿತ್ತನೆ ಲಭ್ಯತೆ ಒಂದು ಪ್ರಶ್ನೆ ನಮಗೆ. ಸೊ ಆ ದೃಷ್ಟಿಯಿಂದನೂ ಕೂಡ ಈ ತಂತ್ರಜ್ಞಾನ ಸಸಿಗಳು ಒಳ್ಳೇದು. ಅಲ್ಲಿ ಹಣ ಉಳಿತಾಯ ಆಗುತ್ತೆ, ಬಿತ್ತನೆ ಗಡ್ಡೆ ಉಳಿತಾಯ ಆಗುತ್ತೆ, ಮತ್ತೆ ನಿಮಗೆ ಗುಣಮಟ್ಟದ ಬಿತ್ತನೆ ಸಿಗುತ್ತೆ. ಮತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ, ನಿಮಗೆ ಒಂದು 40-45 ದಿನ ಒಟ್ಟು ಬೆಳೆಯ ಒಂದು ಅವಧಿ ಕಡಿಮೆ ಆಗುತ್ತೆ. ಆ ಒಂದು ಅವಧಿನಲ್ಲಿ ನೀವು ಬೆಳೆಗೆ ಕೊಡ್ತಕ್ಕಂಥ ನೀರು, ಅಲ್ಲಿ ಬಳಸ್ತಕ್ಕಂಥ ಸಂಪನ್ಮೂಲಗಳು, ಕಾರ್ಮಿಕರು, ಇದೆಲ್ಲ ಒಂದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು, ಈಗ ಉದಾಹರಣೆಗೆ ಮಳೆ ಒಂದು ವಾಡಿಕೆ ಮಳೆ ತಡವಾಯ್ತು ಅಂತ ಇಟ್ಕೊಳ್ಳಿ, ಅವಾಗ್ಲೂ ನೀವು ಯೋಚನೆ ಮಾಡೋದ್ ಬೇಕಿಲ್ಲ, ಏನಪ್ಪ ಮಳೆನೇ ಬರಲಿಲ್ಲ, ನಾವ್ ಈಗ ನಾಟಿ ಮಾಡಬೇಕಿತ್ತು, ಈಗ ಹೆಂಗ್ ಮಾಡೋದು. ಸೊ ನೀವು ಒಂದು ಸಸಿಗಳಿಗೆ ನೀರು 40 ದಿನ ಮುಂಚೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ಸೊ ಅದು ಕೂಡ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾದಂತ ಅನುಕೂಲ ಅಂದ್ರೆ, ನೀವು ಗಡ್ಡೆನ ನಾಟಿ ಮಾಡಿದ್ರೆ ಅದು ಮೊದಲು 1-2.5 ತಿಂಗಳು ತುಂಬಾ ನಿಧಾನಕ್ಕೆ ಬೆಳೆಯುತ್ತೆ ಸರ್. ಆಗ ನಿಮಗೆ ಕಳೆಗಳು ಹಾವಳಿ ಜಾಸ್ತಿ ಆಗುತ್ತೆ, ಸಿಕ್ಕಾಬಟ್ಟೆ ಕಳೆ ಹಾವಳಿ ಇರುತ್ತೆ. ಕಳೆ ನಿರ್ವಹಣೆಗೆ ನಮ್ಮ ರೈತರುಗಳು 20-25-30 ಸಾವಿರದವರೆಗೂ ಖರ್ಚು ಪರಿಸ್ಥಿತಿ ಬರುತ್ತೆ ಸರ್. ಆದ್ರೆ ನೀವು ಈ ಸಸಿ ನಾಟಿ ಮಾಡಿದ್ರೆ ಆಲ್ರೆಡಿ ಅದರಲ್ಲಿ ಬೇರುಗಳು ಬೆಳೆದು 40 ದಿನ ಆಗಿರೋದ್ರಿಂದ ಅದು 15-20 ದಿನದಲ್ಲೇ ಭೂಮಿಗೆ ಹೊಂದ್ಕೊಂಡು ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ, ಅಲ್ಲಿ ನೆರಳಾಗುತ್ತೆ, ಕಳೆ ನಿರ್ವಹಣೆಯಲ್ಲೂ ಕೂಡ ನಿಮಗೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ ಸರ್. ಅದು ಈ ಒಂದು ತಂತ್ರಜ್ಞಾನದ ಒಂದು ಪ್ರಮುಖವಾದಂತಹ ವಿಚಾರ. ಈ ಬಿತ್ತನೆ ಕೊಂಬುಗಳು ಅಥವಾ ಈ ಸಸಿಗಳನ್ನ ನಾಟಿ ಮಾಡುವಾಗ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ ಸರ್? ನೋಡಿ ಸರ್, ಇದಕ್ಕೆ ಯಾವುದೇ ಒಂದು ಗಡ್ಡೆ ಬೆಳೆ ಆದ್ರೂ ಕೆಲವು ರೋಗಗಳು ಇದನ್ನ ಕಾಡೋ ಅಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದೀವಿ. ಅದರಲ್ಲೂ ಈ ಅರಿಶಿನಕ್ಕಂತೂ ಗಡ್ಡೆ ಕೊಳೆ ಬರಬಹುದು, ಆಮೇಲೆ ಶಲ್ಕ ಕೀಟ ಅಂತ ಒಂದು ಬರುತ್ತೆ, ಅದು ಇದರಲ್ಲೇ ಇರುತ್ತೆ, ಕೊಂಬುಗಳನ್ನೆಲ್ಲ ಇರುತ್ತೆ. ಈ ಒಂದು ಅಂಶವನ್ನ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ನಾವು ಮುಂದೆ ಬರಬಾರ್ದು, ರೋಗ ಬಂದ ಮೇಲೆ ನಾವು ಪರಿತಾಪಿಸಬಾರದು, ಅದು ಬರದಂಗ್ ನೋಡ್ಕೊಳೋದು ಮುಂಜಾಗ್ರತಾ ಕ್ರಮ ಅನುಸರಿಸಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಬಿತ್ತನೆ ಬೀಜೋಪಚಾರ ಮಾಡ್ತೀವಿ ಸರ್. ಅದು ಬಿತ್ತನೆ ಗಡ್ಡೆ ಇರಲಿ, ನಾವು ಸಸಿ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಬೀಜೋಪಚಾರ ಅಂತ ಇರುತ್ತೆ. ಇಲ್ಲಿ ನಾವು ಬೀಜೋಪಚಾರಕ್ಕೆ ಸಾಮಾನ್ಯವಾಗಿ 1 ಶಿಲೀಂಧ್ರನಾಶಕ ಮತ್ತೆ 1 ಕೀಟನಾಶಕನ ಬಳಸಬೇಕಾಗುತ್ತೆ. ಶಿಲೀಂಧ್ರನಾಶಕ ಬಳಸೋದಾದ್ರೆ ನಾವು ಈ ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಬ್ ಅಂತ ಕಾಂಬಿನೇಷನ್ ಬರುತ್ತೆ ಸರ್. ಅದು 1 ಲೀಟರ್ ನೀರಿಗೆ 3 ಗ್ರಾಮ್ ಹಾಕೋಬೇಕು, ಅಥವಾ ಬರೀ ಮ್ಯಾಂಕೋಜೆಬ್ ಆದ್ರೂ 3 ಗ್ರಾಮ್ ಹಾಕೋಬಹುದು. ಇದು ಒಂದು ಶಿಲೀಂಧ್ರನಾಶಕ ಆಯ್ತು. ಅದು ಕೀಟಗಳು ಕೂಡ ಕಾಡೋದ್ರಿಂದ ಸೊ ಅದ್ರ ಜೊತೆಗೆ ನಾವು ಮಾನೋಕ್ರೋಟೋಫಾಸು ಅಥವಾ ಕ್ವಿನಾಲ್ಫಾಸು ಈ ತರದ ಅಥವಾ ಕ್ಲೋರೋಪೈರಿಫಾಸು ಇದು 2 ml/L. ಈ ಒಂದು ನಾವು ತೊಟ್ಟಿಗಳಲ್ಲಿ ನೀರ್ ಬಿಟ್ಟು ಅಲ್ಲೇನಾದ್ರೂ ಪ್ರಪೋರ್ಷನ್ ಮಾಡ್ಕೋಬಹುದು, 200-300 ಲೀಟರ್ ನೀರ್ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ರಾಸಾಯನಿಕಗಳನ್ನ ಹಾಕಿ ಒಂದು 40-60 ನಿಮಿಷದವರೆಗೂ ಹದ್ದಬೇಕು. ನಾವು ಈ ಗಡ್ಡೆಗಳನ್ನ ಅದ್ರೊಳಗಡೆ ಹದ್ದಬೇಕು, ಹದ್ಬಿಟ್ಟು ಅದು ನೆರಳಲ್ಲಿ ಒಣಗಿಸಿ ಆಮೇಲೆ ಅದನ್ನ ನಾಟಿ ಮಾಡ್ಬೇಕು ಸರ್. ಆಮೇಲೆ ಆ ಉಳ್ಕೊಂಡಿರುತ್ತಲ್ಲ ನೀರು, ನೀವು ಒಂದ್ಸರಿ ನೀವು ಔಷಧಿ ಹಾಕಿದ್ರೆ ಎರಡ್ ಸರಿ ಟ್ರೀಟ್ಮೆಂಟ್ ಮಾಡಬಹುದು. ಎಲ್ಲಾ ಬ್ಯಾಚ್ ಅದರಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಉಳ್ಕೊಂಡಂತ ನೀರ್ನ ನೀವು ಎರಡೆರಡು ಬ್ಯಾಚ್ ಆದ್ಮೇಲೆ ಅದನ್ನು ಕೂಡ ನೀವು ಬೆಳೆ ನಾಟಿ ಮಾಡಿರ್ತಿರಲ್ಲ, ಅದಕ್ಕೆ ನೀವು ಆ ಬೆಡ್ಗಳ ಮೇಲೆ ಬೋದುಗಳ ಮೇಲೆ ಸುರಿಬಹುದು. ಅದು ಅಲ್ಲೂ ಕೂಡ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅದಕ್ಕೆ. ಸೊ ಇದು ಬೀಜೋಪಚಾರ. ಆದ್ರೆ ಇನ್ ಕೆಲವರು ನಮ್ ಸಾವಯವ ಪದ್ಧತಿನಲ್ಲಿ ಮಾಡೋರು ಕೇಳ್ತಾರೆ, ಏನ್ಸರ್ ಬರೀ ಕೆಮಿಕಲ್ ಹೇಳ್ತೀರಾ ನೀವು, ನಾವು ನಮಗೆ ಬೇರೆ ಏನು ಆಪ್ಷನ್ ಇಲ್ವಾ ಅಂತ. ಸಾವಯವದಲ್ಲಿ ಮಾಡೋರು ಕೂಡ ಆಪ್ಷನ್ ಇದೆ. ಅವರು ಈ ಟ್ರೈಕೋಡರ್ಮಾ ಮತ್ತೆ ಸುಡೋಮೊನಾಸ್ ಏನಿದೆಯಲ್ಲ ಇದನ್ನ ಕೂಡ ಅವರು ದ್ರಾವಣ ಮಾಡಿ ಉಪಚಾರ ಮಾಡಿ ಅದನ್ನ ಬಳಸಬಹುದು. ಇಲ್ಲ ಅಂದ್ರೆ ಅವರು ಸಾವಯವದಲ್ಲಿ ನಮಗೆ ಪೋಷಕಾಂಶ ನಿರ್ವಹಣೆ ಒಂದ್ ದೊಡ್ಡ ಚಾಲೆಂಜ್. ಸೊ ಅಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರಲ್ಲ. ಅಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹೇಳಿದ್ವಿ, ಈ ಹಿಂಡಿಗಳು ಹೇಳಿದ್ವಿ, ಮತ್ತೆ ಜೀವಾಣು ಗೊಬ್ಬರ ಹೇಳಿದ್ವಿ. ನೀವು ಜೀವಾಣು ಗೊಬ್ಬರನ ಭೂಮಿಗೆ ಹಾಕೋದಕ್ಕಿಂತ ಬಿತ್ತನೆ ಬೀಜ ಇರುತ್ತಲ್ಲ ಅದಕ್ಕೆ ಉಪಚಾರ ಮಾಡಬಹುದು. ಸಾಮಾನ್ಯ ಎಣ್ಣೆ ಕಾಳುಗಳ ಬೆಳೆಗಳಿಗೆ, ಬೇಳೆಕಾಳು ಬೆಳೆಗಳಲ್ಲಿ ರೈಸೋಬಿಯಂ ಬಳಸಿರ್ತಾರೆ, ಬಟ್ ಇಲ್ಲಿ ನಾವು ಅಜೋಸ್ಪೈರ್ಲಮ್ ಮತ್ತೆ ಅಜಿಟೋಬ್ಯಾಕ್ಟರ್ ಏನಿದೆಯಲ್ಲ ಅದನ್ನ ಬಳಸ್ಕೊಂಡು ಉಪಚಾರ ಮಾಡಾಕಿದ್ರೆ ನಿಮಗೆ ಒಂದು ಒಳ್ಳೆ. ಅಂದ್ರೆ ಯಾವ ಅಂತರದಲ್ಲಿ ಈ ಗಡ್ಡೆಗಳನ್ನ ಅಥವಾ ಸಸಿಗಳನ್ನ ನಾಟಿ ಮಾಡಬೇಕಾಗುತ್ತೆ ಅಂತಾರೆ ಸರ್? ಇಲ್ಲೂ ಕೂಡ ಎರಡು ವಿಧಾನ ಇದೆ, ಎರಡು ಪದ್ಧತಿ. ಏನಂದ್ರೆ ಒಂದ್ ಪದ್ಧತಿನಲ್ಲಿ ಏನ್ ಮಾಡ್ತಾರೆ, ನಮ್ಮ ರೈತರುಗಳು ಸಾಲ್ಗಳು ಮಾಡ್ತಾರೆ, ನಾವು ಬೋಧು ಹುರಿ ಅಂತ ಫರೋಸ್ ಅಂಡ್ ರೆಡ್ಜಸ್ ಅಂತ, ಅದು ಒಂದು ಸಾಂಪ್ರದಾಯಿಕ ಪದ್ಧತಿ ಇದೆ. ಇನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಬೆಡ್ ಸಿಸ್ಟಮ್ ಮಾಡ್ತಾರೆ. ಸೊ ಈ ಸಾಲ್ಗಳು ಮಾಡೋರು ಸಾಮಾನ್ಯ ಸಾಲಿಗೆ ನೀರ್ ಬಿಡ ಅಂತವ್ರು, ನೀರು ಯಥೇಚ್ಛವಾಗಿರೋರು, ವಿಜ್ಞಾನಿಯಾಗಿ ಮತ್ತೆ ನೀರಿನ ಬಗ್ಗೆ ಕಳಕಳಿ ಇರತಕ್ಕಂಥವ್ರ ಒಬ್ಬ ವ್ಯಕ್ತಿಯಾಗಿ ಹೇಳೋದಾದ್ರೆ ಖಡಾಖಂಡಿತವಾಗ್ಲೂ ಹನಿ ನೀರಾವರಿಗೆ ಹೋಗ್ಬೇಕು ಸರ್. ಯಾಕೆ ಅಂದ್ರೆ ನೀವು 1 ಎಕರೆ ನೀರು ಅರಿಶಿನ ನೀವು ಆಯಿ ನೀರಲ್ಲಿ ಬೆಳೆದ್ರೆ ಅದು 10 ಎಕರೆ ನೀವು ಹನಿ ನೀರಾವರಿ ಮಾಡಬಹುದು. ಒಂದು ನೀರಿನ ಉಳಿತಾಯ ಆಗುತ್ತೆ. ಅಂದ್ರೆ ಮಡಿ ಪದ್ಧತಿನೇ ಒಳ್ಳೇದು ಅಂತ. ಮಡಿ ಅದೇ ಬೆಡ್ ಸಿಸ್ಟಮ್ ಮಾಡೋದನ್ನ ಒಳ್ಳೇದು. ಈಗ ಸಾಲ್ ಪದ್ಧತಿ ಮಾಡೋದಾದ್ರೆ ಅವರು 1.5 ಅಡಿಗೊಂದು ಸಾಲು ಮಾಡಿಕೊಂಡು ಸಾಲ್ಗಳ ನಡುವೆ 1.25 ಅಡಿಯಿಂದ 1 ಅಡಿಗೆ ಒಂದೊಂದು ಬಿತ್ತನೆ ಹಾಕಿದ್ರೆ ಸಾಕಾಗುತ್ತೆ. ಇನ್ನ ಬೆಡ್ ಸಿಸ್ಟಮ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ 1 ಮೀಟರ್ ಅಗಲ ಇರ್ಬೇಕು ಬೆಡ್. ಒಂದ್ ಬೆಡ್ ಮೇಲೆ 2 ಸಾಲ್ ಬರುತ್ತೆ ಸರ್. ಆ ಕಡೆ 1/2 ಅಡಿ ಈ ಕಡೆ 1/2 ಅಡಿ ಬಿಟ್ಬಿಡೋದು. ಸೊ 60 ಸೆಂಟಿಮೀಟರ್ ಆಗುತ್ತೆ. ಸೊ ಸಾಲ್ಗಳ ನಡುವೆ 2 ಅಡಿ ಗ್ಯಾಪ್ ಉಳಿಯುತ್ತೆ, ಮತ್ತೆ ಅವರು ಕೂಡ 1/4 ಅಡಿ ಅಥವಾ 1 ಅಡಿಗೊಂದು ಬಿತ್ತನೆ ಹಾಕೊಂಡು ಮತ್ತೆ ಡ್ರಿಪ್ ಲೈನ್ ಬಿಡಬಹುದು ಅಲ್ಲಿ. ಡ್ರಿಪ್ ಲೈನ್ 2 ಲೈನ್ಗೆ ಮಧ್ಯಕ್ಕೆ 1 ಡ್ರಿಪ್ ಲೈನ್ ಬಿಟ್ಟು ಹನಿ ಕೊಳವೆ ಬರುತ್ತೆ ಸರ್, ಒಂದೇ ಸಾಕು. ಇನ್ನು ಕೆಲವರು ಬುದ್ಧಿವಂತರ ರೈತರಿದ್ದಾರೆ ಸರ್, ಏನಂದ್ರೆ ದೊಡ್ಡ ಬೆಡ್ ಮಾಡ್ತಾರೆ, 4 ಸಾಲ ಅರಿಶಿನ ಹಾಕ್ಬಿಟ್ಟು ಒಂದೇ ಲ್ಯಾಟ್ರಲ್ ಹಾಕಿರ್ತಾರೆ, ಮೈಕ್ರೋ ಟ್ಯೂಬ್ ಬರ್ತಾವ ಸರ್, ಆ ಕಡೆ ಒಂದ್ ಮೈಕ್ರೋ ಟ್ಯೂಬ್, ಈ ಕಡೆ ಒಂದ್ ಮೈಕ್ರೋ ಟ್ಯೂಬ್, ಈ 2 ಸಾಲುಗಳ ಮಧ್ಯೆ ಅದು ಬರತ್ತಾರ. ಅದು ರೈತರು ನೋಡಿ ನಾನ್ ಕಲ್ತಿದ್ದೆ ಸರ್. ಅಲ್ಲೂ ಕೂಡ ನಿಮಗೆ 50% ಲ್ಯಾಟ್ರಲ್ ಉಳಿತಾಯ ಆಗುತ್ತೆ, ನಿಮಗೆ ಕಾಸ್ಟ್ ಉಚ್ಚ ಆಗುತ್ತೆ, ನೀರು ನಿಮಗೆ ಸಮರ್ಪಕವಾಗಿ ಗಿಡಕ್ಕೆ ಸಿಗುತ್ತೆ. ಸೊ ಅದ್ರ ಆ ದೃಷ್ಟಿಯಿಂದ ಬೆಡ್ ಆಮೇಲೆ ಬೆಡ್ ಸಿಸ್ಟಮ್ ಇನ್ನೊಂದು ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳದೆ ಇದು ಗಡ್ಡೆ ಅಂತ. ನೀವು ಬೆಡ್ ಮಾಡಿದಾಗ ಅಥವಾ ಮಡಿ ಮಾಡಿದಾಗ ಏನಾಗುತ್ತೆ, ಮಣ್ಣು ನಿಮಗೆ ಲೂಸ್ ಇರುತ್ತೆ ಸರ್, ಏರಿಯೇಷನ್ ಗಾಳಿ ಚೆನ್ನಾಗಿ ಆಡುತ್ತೆ. ಹಾಗಾಗಿ ಈ ಗಡ್ಡೆ ನಿಮಗೆ ಅಭಿವೃದ್ಧಿ ಆಗೋದಕ್ಕೆ, ಹೆಚ್ಚಾಗೋದಕ್ಕೆ, ಮರಿಗಳು ಹೆಚ್ಚಾಗೋದಕ್ಕೆ, ಮತ್ತೆ ರೋಗಗಳು ಹಾವಳಿಯಿಂದ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನೀರ್ನಿಲ್ಲ ಪ್ರಶ್ನೆನೇ ಇಲ್ಲ, ನೀರು ಚೆನ್ನಾಗಿ ಹರಿದೋಗುತ್ತೆ, ಗಡ್ಡೆ ಕೊಳೆ ರೋಗ ಬರುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಈ ಡ್ರೈನೇಜ್ ಅಥವಾ ಬಸ್ದೋಗಂಗ್ ನೋಡ್ಕೊಳ್ಳಿ ಅಂತೀವಿ. ಆ ದೃಷ್ಟಿಯಿಂದನೂ ಕೂಡ ಈ ಮಡಿ ಪದ್ಧತಿನೇ ಒಳ್ಳೇದು. ಇನ್ನು ಪೋಷಕಾಂಶಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ, ಯಾಕಂದ್ರೆ ಇದು ಸಾಕಷ್ಟು ಪೋಷಕಾಂಶಗಳನ್ನು ಬಯಸುವಂತ ಬೆಳೆ. ಹೌದೌದು, ಇದು ನಾವು ಸಾಮಾನ್ಯವಾಗಿ ಹನಿ ನೀರಾವರಿ ಮಾಡದೇ ಇದ್ದವರು ಒಂದು ವಿಧಾನ ಮಾಡ್ತಾರೆ, ಹನಿ ನೀರಾವರಿ ಮಾಡಿರೋರು ಈ ಫರ್ಟಿಗೇಷನ್ ಅಥವಾ ನಾವು ಅಸಾವರಿ ಅಂತ ಕರಿತೀವಿ ಅದನ್ನ ಮಾಡ್ತಾರೆ ಸರ್. ನಾನು ಆಗ್ಲೇ ಮೊದಲೇ ಹೇಳ್ದಂಗೆ ಸಾವಯವಕ್ಕೆ ಪರ್ಯಾಯಗಳಿಲ್ಲ, ಅದು ಹಾಕ್ಲೇಬೇಕು. ಯಾವುದೇ ರೈತ ಆದ್ರೂ 10 ಟನ್ ಕೊಟ್ಟಿಗೆ ಗೊಬ್ಬರ, ಕನಿಷ್ಠ 200-300 ಕೆಜಿ ಬೇವಿನಿಂಡಿ, ಮತ್ತೆ ಜೀವಾಣು ಗೊಬ್ಬರಗಳನ್ನ, ಅದು ಒಂದು ಪಾರ್ಟ್ ನಿಮ್ಮ ಈ ಪೋಷಕಾಂಶ ನಿರ್ವಹಣೆಯಲ್ಲಿ. ಎರಡನೇ ಪಾರ್ಟ್ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳು ಸರ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅರಿಶಿನ, ನಾವು ಅರಿಶಿನ ಇರಲಿ ಯಾವುದೇ ಬೆಳೆ ಇರಲಿ, ಮಣ್ಣಿನ ರಸಸಾರದ ಆಧಾರದ ಮೇಲೇನೆ ನಾವು ಪೋಷಕಾಂಶಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ ನೀವು ಒಂದು ಉದಾಹರಣೆಗೆ ಮಣ್ಣು ಆಲ್ರೆಡಿ ನಿಮಗೆ ಆಮ್ಲ ಮಣ್ಣಿದೆ ಅಂತ ಇಟ್ಕೊಳ್ಳಿ, ಆಮ್ಲ ಮಣ್ಣಿಗೆ ನೀವು ಅಮೋನಿಯಂ ಸಲ್ಫೇಟ್ ಹಾಕ್ತೀರಿ, ಸಲ್ಫೇಟ್ ಆಫ್ ಪೊಟಾಶ್ ಹಾಕ್ತೀರಿ ಅಂತ ಇಟ್ಕೊಳ್ಳಿ, ಆಮ್ಲೀಯತೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ವ್ಯತಿರಿಕ್ತ ಪರಿಣಾಮ, ನಿಮಗೆ ಹಾಕಿದ್ದಷ್ಟೇ ಲೆಕ್ಕ ಇರುತ್ತೆ, ಬಟ್ ಗಿಡ ಅದನ್ನ ತಗೊಳೋ ಶಕ್ತಿ ಇರಲ್ಲ. ಖಡಾಖಂಡಿತವಾಗೂ ನಮ್ಮ ರೈತ ಬಂಧುಗಳು ಮಣ್ಣು ಪರೀಕ್ಷೆ ಮಾಡಿಸಿನೆ. ಸೊ ನಮ್ಮ ರಸಸಾರ ಆಧಾರದ ಮೇಲೆ ಅವರು ಒಂದು ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಇಲ್ಲಿ ನಮಗೆ ಆಮ್ಲ ಮಣ್ಣಾಗಿದ್ರೆ, ಆಮ್ಲ ಮಣ್ಣು ಅಂದ್ರೆ ರೈತರಿಗೆ ಗೊತ್ತಿರುತ್ತೆ, PH 7ಕ್ಕಿಂತ ಕಡಿಮೆ ಇದ್ರೆ ಆಮ್ಲ ಮಣ್ಣು ಅಂತ ಹೇಳ್ತಾರೆ. ಸೊ ಅದಕ್ಕೆ 4 ಹಂತದಲ್ಲಿ ಕೊಡ್ತೀವಿ ಸರ್. ಒಂದು ಮೂಲ ಗೊಬ್ಬರ, ಆಮೇಲೆ 45 ದಿನ ಬಿತ್ತನೆ ಮಾಡಿ, ಆಮೇಲೆ 90 ದಿನ, ಆಮೇಲೆ 120 ದಿನ ಅಂತ ಇದೆ. ಸೊ ಈ ಆಮ್ಲ ಮಣ್ಣುಗಳಿಗೆ ಏನ್ ಮಾಡಬೇಕು, ಮೂಲ ಗೊಬ್ಬರವಾಗಿ ಅವರು ಈ ರಾಕ್ ಫಾಸ್ಫೇಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಇದು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಬಳಕೆ ಮಾಡ್ತಾರೆ. ಆಮ್ಲೀಯ ಮಣ್ಣಿರೋ ಕಡೆ ರಾಕ್ ಫಾಸ್ಫೇಟ್ ಮಾಡಬಹುದು, ಇಲ್ಲ ಬೋನ್ ಮೀಲ್ ಮೂಳೆ ಪುಡಿ ಸಿಗುತ್ತೆ, ಅದನ್ನು ಒಂದು 200 ಕೆಜಿ ಮೂಲ ಗೊಬ್ಬರವಾಗಿ ಹಾಕ್ತಾರೆ. ಹಾಕಬೇಕು. 45 ದಿನ ಆದ್ಮೇಲೆ ಒಂದು 80 ಕೆಜಿ ಅಷ್ಟು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ CAN ಅಂತ ಕೇಳಿದ್ರೆ ಗೊತ್ತಾಗುತ್ತೆ, ಅದನ್ನ ಹಾಕ್ಬೇಕು. ಜೊತೆಗೆ ಒಂದು 55 ಕೆಜಿ ಮ್ಯೂರೇಟ್ ಆಫ್ ಪೊಟಾಶ್ ಅಥವಾ ಮಾಮೂಲಿ ಕೆಂಪು ಉಪ್ಪು ಅಂತಾರೆ ರೈತರು, ಅದನ್ನ ಹಾಕ್ಬೋದು. ಮತ್ತೆ 90 ದಿನ ಅಂದ್ರೆ ಬಿತ್ತನೆ ಮಾಡಿ 3 ತಿಂಗಳಾದ್ಮೇಲೆ 80 ಕೆಜಿ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಥವಾ 55 ಕೆಜಿ ಪೊಟ್ಯಾಶ್ ಇದೆರಡರಲ್ಲಿ ಒಂದನ್ನು ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಕೊನೆಯಲ್ಲಿ 120 ದಿನ 4 ತಿಂಗಳು ಆದ್ಮೇಲೆ ಅವರು ಒಂದು 55 ಕೆಜಿ ಪೊಟ್ಯಾಶ್. ಗಿಡ ಮೊದಲಿಗೆ ನಮಗೆ ಸಾರಜನಕ ಜಾಸ್ತಿ ಬೇಕು, ರಂಜಕ ಜಾಸ್ತಿ ಬೇಕು. ಗೆಡ್ಡೆ ಬೆಳೆಯೋದು ನಮಗೆ 4 ತಿಂಗಳು ಆದ್ಮೇಲೆ ಸರ್, ಆ ಹಂತದಲ್ಲಿ ಪೊಟ್ಯಾಶ್ ಅದರ ಬೆಳವಣಿಗೆಗೆ ಮತ್ತೆ ಗುಣಮಟ್ಟಕ್ಕೂ ಅನುಕೂಲ ಆಗುತ್ತೆ. ಸೊ ಇದು ಆಮ್ಲ ಮಣ್ಣಲ್ಲಿ. ಉದಾಹರಣೆಗೆ ನಮ್ಮ ಬಯಲ್ಸೀಮೆಗೆ ಬಂದ್ರೆ ಅಥವಾ ನೀವು ಮೈಸೂರು ಚಾಮರಾಜನಗರ ನೀವಿನ್ನೂ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಮ್ಮೆಲ್ಲ ಸ್ವಲ್ಪ ಕ್ಷಾರ ಮಣ್ಣು ಸರ್, 7ಕ್ಕಿಂತ ಜಾಸ್ತಿ 8-8.5 ವರೆಗೂ ಇರುತ್ತೆ. ಸೊ ಅಲ್ಲಿ PH ಆಧಾರದ ಮೇಲೆ ಅವರು ಜಿಪ್ಸಮ್ ಹಾಕೋಬೇಕಾಗುತ್ತೆ. ಫಸ್ಟ್ ಒಂದು 2 ತಿಂಗಳು ಮುಂಚೆನೆ ಮಣ್ಣಿಗೆ ಸೇರಿಸಿ ಒಂದ್ 2-3 ಸರಿ ನೀರ್ ಬಿಟ್ರೆ ಅಲ್ಲಿ PH ಕಡಿಮೆ ಆಗುತ್ತೆ. ನೀವು 1 PH ಕಡಿಮೆ ಮಾಡಬೇಕು ಅಂದ್ರೆ ಕನಿಷ್ಠ 1 ಟನ್ ಜಿಪ್ಸಮ್ ಹಾಕ್ಬೇಕು. ಅದು ಮಣ್ಣು ಪರೀಕ್ಷೆ ಆಧಾರದ ಜಿಪ್ಸಮ್ ಒಂದಾಯ್ತು. ಅದ್ರ ಜೊತೆಗೆ ನಾವು ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ರೈತರು ಬೂದಿ ಅಂತಾರೆ, ಸೊ ಅದು ಸುಮಾರು 6 ಬ್ಯಾಗ್ ಹಾಕ್ಬೇಕು ಸರ್, ಅಂದ್ರೆ 300 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಬೇಕು ಫಸ್ಟ್ ಮೂಲ ಗೊಬ್ಬರವಾಗಿ. ನೆಕ್ಸ್ಟ್ 45 ದಿನ 1.5 ತಿಂಗಳಾದ್ಮೇಲೆ 100 ಕೆಜಿ ಅಮೋನಿಯಂ ಸಲ್ಫೇಟ್, 100 ಕೆಜಿ ಉಪ್ಪು ಅಂತಾರೆ ಅದಕ್ಕೆ ಅಮೋನಿಯಂ ಸಲ್ಫೇಟ್ ಹಾಕ್ಬೇಕು. ಜೊತೆಗೆ ಒಂದು 65 ಕೆಜಿ ಸಲ್ಫೇಟ್ ಆಫ್ ಪೊಟ್ಯಾಶ್. ನೋಡಿ ಇಲ್ಲಿ ಸಲ್ಫರ್ ಇರೋದ್ರಿಂದ ನಿಮಗೆ ಸಲ್ಫರ್ ಸಿಕ್ತು, PH ಕರೆಕ್ಷನ್ ಆಯ್ತು, ರಸಸಾರ ಕರೆಕ್ಷನ್ ಆಯ್ತು, ಗುಣಮಟ್ಟ ಜಾಸ್ತಿ ಆಗುತ್ತೆ ಸರ್. ಆಮೇಲೆ 90 ದಿನ ಆದ್ಮೇಲೆ ಸೇಮ್ 100 ಕೆಜಿ ಅಮೋನಿಯಂ ಸಲ್ಫೇಟ್, 60 ಕೆಜಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಹಾಕ್ಬೇಕು. ಮತ್ತೆ ಕೊನೆಗೆ 120 ದಿನ ಆದ್ಮೇಲೆ ಒಂದು 75 ಕೆಜಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಹಾಕಿದ್ರೆ ಸಾಕು. ಇನ್ನು ಮಣ್ಣು ತಟಸ್ಥ ಇದೆ ಅಂದ್ರೆ ಇದೆರಡರಲ್ಲಿ ಯಾವ್ದನ್ನಾದ್ರೂ ಬಳಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಇಷ್ಟು ಸಾಕಾಗಲ್ಲ ಸರ್, ಇದು ನಿಮ್ಮ ಮೂಲ ಗೊಬ್ಬರ ಸಾವಯವ ಎಲ್ಲ ಕೊಟ್ರಿ, ಆಮೇಲೆ 4 ಹಂತದಲ್ಲಿ ಈ ರಾಸಾಯನಿಕ ಗೊಬ್ಬರ ಕೊಟ್ರಿ, ಇದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರು ಈ ಪಂಚಗವ್ಯ ಅಂತ ಮಾಡ್ಕೊಂಡು ಅಥವಾ ಈ ನೀರಲ್ಲಿ ಕರ್ಗ ಗೊಬ್ಬರಗಳು ಬಂದಿದ್ದಾವೆ ಅವನ್ನ 15 ದಿನಕ್ಕೊಮ್ಮೆ ಸಿಂಪರಣೆ ಮೂಲಕ ಕೊಟ್ರೆ ಒಟ್ಟು ಪೋಷಕಾಂಶಗಳ ಅವಶ್ಯಕತೆಯನ್ನ ಕಡಿಮೆ ಮಾಡಬಹುದು. ನೀವು ಒಂದು 10 ತಿಂಗಳಿಗೆ 2 ಸರಿ ಸ್ಪ್ರೇ ಮಾಡ್ತೀರಿ ಅಂದ್ರೆ ಒಂದು 25% ನೀವು ನಾನು ಹೇಳಿರ್ತಕ್ಕಂತ ರಸಗೊಬ್ಬರಗಳನ್ನ ಕಡಿಮೆ ಮಾಡಬಹುದು. ಸೊ ಗುಣಮಟ್ಟ ಚೆನ್ನಾಗಿ ಬರುತ್ತೆ, ಗಿಡಕ್ಕೂ ಬೇಗ ಸಿಗುತ್ತೆ ಸರ್. ಈ ತರ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಕಳೆ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳ್ತೀರ? ಆಗ್ಲಿ ಸರ್, ಅರಿಶಿನದಲ್ಲಿ ಕಳೆ ಬಹಳ ಜಾಸ್ತಿ ಅರಿಶಿನ ಅಂತಲ್ಲ ಎಲ್ಲಾ ಬೆಳೆಗಳು ಯಾಕೆ ಜಾಸ್ತಿ ಬರುತ್ತೆ ಅಂದ್ರೆ ಇದು ಅರಿಶಿನ ಆರಂಭಿಕ ಹಂತದಲ್ಲಿ ಬೆಳವಣಿಗೆ ನಿಧಾನ ಸರ್, ಅದು ಮೊಳಕೆ ಬರಕ್ಕೆ ನಿಮಗೆ ಹೆಚ್ಚು ಕಡಿಮೆ 20 ದಿನದಿಂದ 30 ದಿನ ಬೇಕು. ಹಾಗಾಗಿ ನಿಮಗೆ ಸಾಕಷ್ಟು ಬಿಸಿಲು ಬೀಳುತ್ತೆ ನೆಲದ ಮೇಲೆ, ಸೊ ಹಂಗಾಗಿ ಕಳೆ ಹಾವಳಿ ಜಾಸ್ತಿ ಆಗುತ್ತೆ. ಸೊ ಕಳೆಗೂ ಅಷ್ಟೇ, ಇಲ್ಲಿ ಸಮರ್ಪಕ ಸಮಗ್ರ ನಿರ್ವಹಣೆ ಮಾಡಬೇಕು. ಒಂದು ನೀವು ಮಾಗಿ ಉಳುಮೆ ಮಾಡಲೇಬೇಕು ಏಪ್ರಿಲ್ ಅಲ್ಲೇ ಒಂದ್ಸರಿ. ಸೊ ಆಳ ಉಳುಮೆ ಮಾಡಬೇಕು, ಚಿಸಲ್ ಫ್ಲೋ ಅಂತ ಸಿಗುತ್ತೆ ಸರ್, 1 ನೇಗಿಲುದು 1.5 ರಿಂದ 2 ಅಡಿವರೆಗೂ ಹೋಗುತ್ತೆ. ಸೊ ಅದರಲ್ಲಿ ಉಳುಮೆ ಮಾಡಿ, ಸೊ ಅದೊಂದು ಉಳುಮೆ ಮಾಡ್ಕೋಬೇಕು. ಆಮೇಲೆ ಡಿಸ್ಕ್ ಹಾಕ್ಬೇಕು, ಆಮೇಲೆ ಕಲ್ಟಿವೇಟರ್ ಹಾಕ್ಬೇಕು, ಅಂದ್ರೆ ಕಾಯಿಸ್ಬೇಕು ಬಿಸಿಲಿಗೆ ಚೆನ್ನಾಗಿ, ಕೆಳಗಡೆ ಇರೋ ಮಣ್ಣು ಮೇಲ್ ಬರಬೇಕು. ಅದು ಒಂದು. ಎರಡನೇದು, ನೀವು ಕೊಟ್ಟಿಗೆ ಗೊಬ್ಬರ ಏನ್ ಬಳಸ್ತಿರಲ್ಲ ಸರ್, ಅದರಲ್ಲಿ ದಯಮಾಡಿ ಅವರು ರೈತರು ತರುವಾಗ ಅವರೇ ಮಾಡ್ಕೊಂಡ್ರೆ ಒಳ್ಳೇದು, ಬಟ್ ಬಹಳಷ್ಟು ಜನ ಹೊರಗಡೆ ತರ್ತಾರೆ. ಕಳೆ ಬೀಜದ ಮೂಲನೇ ಕೊಟ್ಟಿಗೆ ಗೊಬ್ಬರ ನೋಡಿ, ಅಲ್ಲೇ ಇರುತ್ತೆ. ಅದು ನೀವು ಹಾಕಿ ನೀರ್ ಬಿಟ್ಟರೆ ಸಾಕು, ಇರೋ ಕಳೆ ಎಲ್ಲ ಉಟ್ಕೋತಾವೆ. ಇಲ್ಲಾಂದ್ರೆ ಇನ್ನೂ ಒಂದು ಸರಳ ಅಂದ್ರೆ ಏನಂದ್ರೆ, ನೀವು 1 ತಿಂಗಳು ಮುಂಚೆನೆ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದ್ಸರಿ ನೀರ್ ಬಿಟ್ಬಿಟ್ರೆ ಎಲ್ಲಾ ಕಳೆನೂ ಉಟ್ಬಿಡುತ್ತೆ ಸರ್. ಆಮೇಲೆ ಉಳುಮೆ ಮಾಡಬಹುದು, ಉಳುಮೆ ನಾರ ಮಾಡಬಹುದು, ನೀವು ಈ ಕಳೆನಾಶಕನಾರ ಹೊಡಿಬಹುದು. ಅದು ಕೆಲವು ಬುದ್ಧಿವಂತ ರೈತರು ಅನುಸರಿಸತಕ್ಕಂಥದ್ದು. ಸೊ ಆಮೇಲೆ ನೀವು ಕೊನೆ ಏನು ನಿಮಗೆ ಅವಕಾಶನೇ ಇಲ್ಲ ಅಂದ್ರೆ ಆದಷ್ಟು ಈ ಮಲ್ಚಿಂಗ್ ಮಾಡ್ಬೇಕು. ಮಲ್ಚಿಂಗ್ ಅಂದ್ರೆ ನಾವೇನ್ ಪ್ಲಾಸ್ಟಿಕ್ ಚೀಲ ಹಾಕ್ರಿ ಅಂತ ಹೇಳಿ ಮುಚ್ಚಿಗೆ, ಮೊದ್ಲೆಲ್ಲ ಹುಲ್ ಹಾಕ್ತಿದ್ರು, ನೀವು ತೆಂಗಿನ ಗರಿ ಹಾಕ್ಬಹುದು ಅಥವಾ ಸಾವ ನೀವು ವಂಗೆ ಸೊಪ್ಪು ಹಾಕ್ಬಹುದು, ಬೇವಿನ ಸೊಪ್ಪು ಹಾಕ್ಬಹುದು, ಏನೇನ್ ಅವರಿಗೆ ಸ್ಥಳೀಯವಾಗಿ ಏನೇನ್ ಲಭ್ಯ ಇರುತ್ತೆ ಅದನ್ನೆಲ್ಲ ಹಾಕೋಬಹುದು. ಅದನ್ನು ಮಾಡಿದ್ರು ನಿಮಗೆ ಕಳೆ ಕಡಿಮೆ ಆಗುತ್ತೆ. ಸೊ ಆಮೇಲೆ ನೀವು ಒಂದು 2 ಬಾರಿ ಕಳೆ ತೆಗೆಸಬೇಕಾಗುತ್ತೆ, ಕೈಯಿಂದ ಕಳೆ ತೆಗೆಸಬೇಕು. ರೈತ ಬಾಂಧವರೇ, ತಮಗೆ ಈ ಅರಿಶಿನ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ BS ಹರೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9485576634. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9485576634. ತುಂಬ ಸಂತೋಷ ಹರೀಶ್ ಅವರೇ, ತಾವು ಇದುವರೆಗೂ ಈ ಅರಿಶಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಿಶಿನ ಬೇಸಾಯ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BS ಹರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಾಳೆ ಸಂಜೆ 5:30 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ತಗುಲುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತಾದ ಪಶುವೈದ್ಯಕೀಯ ತಜ್ಞರಾದ ಡಾಕ್ಟರ್ ಕೆವಿ ಹಲಗಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಲ್ಲಿಗೆ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 meters, ಅಂದರೆ 612 kHz. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242 8700-01-4242. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 meters, ಅಂದರೆ 612 kHz. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆ ಕಾರ್ಯಕ್ರಮ ಮುಂದುವರಿಯಲಿದೆ. 9:05 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ, ಸಣ್ಣ ಕಥೆ ಸುಶೀಲಾ ಅವರಿಂದ, ನಂತರ ಕವನ ವಾಚನ ತಂಗಮಾನ್ ಜೋಸೆಫ್ ಅವರಿಂದ. ಇಂದು ರಾತ್ರಿ 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, ಇದರಲ್ಲಿ ನ್ಯಾಷನಲ್ ಸೈನ್ಸ್ ಮ್ಯಾಗಝೈನ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.